कुछ लोग सोचते हैं योग के लिए फ्लेक्सिबिलिटी चाहिए, लेकिन फ्लेक्सिबिलिटी तो सोच में होनी चाहिए ना, ना कोई बंधन ना कोई बॉडी टाइप। बचपन हो या पचपन, व्हीलचेयर हो या वर्क फ्रॉम होम, योग सबका हक है। योग जीवन से जब जुड़ता है एक सहज क्रिया बन जाता है तो वो प्रति पल उसका बेनिफिट देता रहता है। आइए इस 21 जून हम सब हिस्सा बने अंतर्राष्ट्रीय योग दिवस का और करें स्ट्रेच एंड चिल योग के साथ। Some people think you need to be flexible to do yoga, but actually, flexibility should be in our thoughts. No restrictions, no specific body type required. Whether you are a child or an old person, whether you use wheelchair or work from home, yoga is for everyone. योग जीवन से जब जुड़ता है, एक सहज क्रिया बन जाता है, तो वो प्रति पल उसका बेनिफिट देता रहे। This 21st June, let's all take part in International Day of Yoga and stretch and chill with yoga. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ ಅಂತ. ಕಲಬುರಗಿ, ರಾಯಚೂರು, ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವ ಸಾಧ್ಯತೆಗಳು 75%. ಬೀದರ್ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 70%, ವಿಜಯಪುರ ಜಿಲ್ಲೆಯೊಳಗೆ 85%, ಯಾದಗಿರಿ ಜಿಲ್ಲೆಯೊಳಗೆ 80% ಮತ್ತು ಬಾಗಲಕೋಟೆ ಜಿಲ್ಲೆಯೊಳಗೆ 90% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಒಂದೆರಡು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ವೀರಣ್ಣ ನಾಗಪ್ಪ ನಾಲ್ವರ್ ಮತ್ತು ಸಂಗಡಿಗರಿಂದ ತತ್ವಪದ. ಜಾಹೀರಾಯಿ ನಾಮನ ಸರ್ವರಿಗೆ ಮಾಡುವೆ ಸಲಾಮ ಸಲಾಮ, ಸರ್ವರಿಗೆ ಮಾಡುವೆ ಸಲಾಮ ಸಲಾಮ. ನಾಕಳ ಕೊಳದೊಳಗಿನ ಗುಲಾಮ ಹೆಸರು ತಗಿಯ ಗಾಡಿ ಮೆಚ್ಚಿದಲ್ಲಿ ನಾಯಿ ರಾಮ, ಜನರು ಮೆಚ್ಚಿದಲ್ಲಿ ನಾಯಿ ರಾಮ, ಜನ ಅಖಿಲದೊಳಗೆ ತಿರುಗಾಡವ. ಜನ ಮೆಚ್ಚಿದಲ್ಲಿ ನಾನು ಇರುವ ಮಾನ ಅಖಿಲದೊಳಗೆ ತಿರುಗಾಡವ. ಜನರಳು ಸಣ್ಣಾಗಿ ಇರುವವ, ಜನರಳು ಸಣ್ಣಾಗಿ ಇರುವ ಮಾನ ಗುರುವಿನ ಗೂಳಾಗಿ ಮರೆಯಾವ, ಗುರುವಿನ ಗೂಳಾಗಿ ಮರೆಯಾವ. ನಾಕಡ ಕೊಳದ ಗುಲಾಮ ನನ್ನ ಹೆಸರು ತೆಗೆಯಬೇಡ ಇನ್ನಮ್ಮ, ನನ್ನ ಹೆಸರು ತೆಗೆಯಬೇಡ ಇನ್ನಮ್ಮ. ದಸೆಯಿಂದಿ ಗುಣಗಳು ಅಳಿಯಾಮಾನ ದಶರಥರಾಯನಂಗ ಮರಿಯಾವ, ದಸೆಯಿಂದಿ ಗುಣಗಳು ಅಳಿಯಾಮಾನ ದಶರಥ ರಾಜನಂಗ ಮರಿಯಾವ. ಕಸರಥ ಕಮಾಯಿ ಮಾಡವಾನ, ಕಸರಥ ಕಮಾಯಿ ಮಾಡವಾನ, ಕಬೀರ ಕಮಲರ ಕವಿ ಕಬೀರ ಕಮಲರ ಕವಿ ಹೇಳವ. ನಾಕಡ ಕೊಳದ ಗುಲಾಮ ನನ್ನ ಹೆಸರು ತೆಗೆಯಬಾಡಿ, ನನ್ನ ಹೆಸರು ತೆಗೆಯಬಾಡಿ. ಕೈಲಾಸದಲ್ಲಿ ಮನಸಿಡಾಮ ನಾ ಕಸರಾಯ ಹೋಳಿಗೆ ತುಪ್ಪ ಒಡಿಯವ ಕೈಲಾಸದಲ್ಲಿ ಮನಸ್ಸು ಇಡಾಮ ನಾ ಕಸರಾಯ ಹೋಳಿಗೆ ತುಪ್ಪ ಒಡಿಯವ ಗುಣನಿಧಿ ಗುರುವಿನ ಕೂಡವಾನ ಗುಣನಿಧಿ ಗುರುವಿನ